ಎಂ ಪಿ ಪ್ರಕಾಶ್ ಅವರು ಇಲ್ಲಿ ಡ್ಯಾಮನ್ನು ಕಟ್ಟಿದ ನಂತರದಲ್ಲಿ ನಮಗೆ ನೀರಾವರಿಯ ಚಟುವಟಿಕೆಗಳು ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಅದಕ್ಕಿಂತ ಮುಂಚೆ ನಾವು ಮಳೆ ಆಧಾರಿತ ಪ್ರದೇಶದಲ್ಲಿ ನಾವು ಶೇಂಗಾ ಆಗಿರ್ಬೋದು, ಜೋಳ ಆಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಮೆಕ್ಕೆಜೋಳವನ್ನು ಬೆಳೀತಾ ಇದ್ದಾರೆ. ಒಂದೇ ಕ್ರಾಪನ್ನು, ಕಮರ್ಷಿಯಲ್ ಕ್ರಾಪನ್ನೇ ಬೆಳೀತಾ ಇದ್ದಾರೆ. ಮಿಶ್ರ ಬೆಳೆ ಪದ್ಧತಿಯನ್ನು ಬಿಟ್ಟು ಏಕಬೆಳೆ ಪದ್ಧತಿಯನ್ನು ಮಾಡ್ತಾ ಇದ್ದಾರೆ. ಅದು ತಪ್ಪು ಅಂತ ಕೂಡ ನನ್ನ ವಾದ. ಯಾಕಂದರೆ ರೈತರು ತಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಬೆಳೆಗಳನ್ನು ಬೆಳಿಬೇಕು. ಒಂದು ಕೈ ಹಿಡಿಲಿಲ್ಲ ಅಂದರೆ ಇನ್ನೊಂದು ಕೈ ಹಿಡಿಯುತ್ತೆ. ಹಾಗಾಗಿ ನಾವು ತೊಗರೆ ಬೆಳಿಬೇಕು, ಮೆಣಸಿನಕಾಯಿ ಬೆಳಿಬೇಕು, ಮತ್ತು ಈರುಳ್ಳಿ ಬೆಳಿಬೇಕು. ಇವೆಲ್ಲ ಗೊತ್ತಿರ್ತಕ್ಕಂಥ ಪದ್ಧತಿನೇ. ಆದರೂ ಕೂಡ ಈಗ ಕಮರ್ಷಿಯಲ್ ಕ್ರಾಪ್ ಅಂತೇಳಿ ನಾವು ಮೆಕ್ಕೆಜೋಳವನ್ನು ಬೆಳೀತಾ ಇದ್ದೀವಿ. ಅದು ಒಂದೊಂದು ಸರ್ತಿ ವರ್ತ ಕೊಡ್ತಾ ಇದೆ. ಎಲ್ಲ ಒಂದು ಕಡೆಗೆ ಆಹಾರ ಭದ್ರತೆಯು ಸಹಿತ ಅಭದ್ರತೆ ಇದೆ ಈಗ. ಯಾಕಂದರೆ ನಾವು ಬೇರೆಯವ್ರಿಗಾಗಿನೇ ಬೆಳೀತಾ ಇದ್ದೀವಿ ಇದನ್ನು, ನಮಗಾಗಿ ಅಲ್ಲ. ಇದು ಏನು ಜೋಳ ಅಂತ ಬೆಳ್ಕೊಂಡ್ರೆ ಅಥವಾ ಹತ್ತಿ ಅಂತ ಇಲ್ಲಿ ಬಹಳ ಫೇಮಸ್ ಇದ್ದಿರ್ತಕ್ಕಂಥದ್ದು. ನಾನು ಯಾವಾಗ್ಲೂ ನೆನ್ಸ್ಕೊತಾ ಇರ್ತೀನಿ, ದಾವಣಗೆರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಹೇಳ್ತಕ್ಕಂತಹ ಪ್ರದೇಶ ಈಗ ಅಂದ್ರೆ ಹತ್ತಿಯನ್ನ ತಗೊಂಡು ಬಟ್ಟೆ ಮಾಡಿ ಮಾರಾಟ ಮಾಡ್ತಕ್ಕಂಥ ಪ್ರದೇಶ ಈಗ ಅದು ಮ್ಯಾಂಚೆಸ್ಟರ್ ಅನ್ನೋ ಪದನೇ ಹೊರಟೋಗ್ಬಿಟ್ಟಿದೆ. ಇಲ್ಲ ಇಲ್ಲ, ಅದೇನು ಗುರುತುಗಳು ಇಲ್ಲ. ರೈತ ಹತ್ತಿ ಬೆಳೆಯೋದನ್ನೇ ಬಿಟ್ಬಿಟ್ಟಿದ್ದಾನೆ. ಆಮೇಲೆ ನಮ್ಮ ದೇಶಿ ಬೀಜಗಳಂತೂ ಇಲ್ಲವೇ ಇಲ್ಲ, ಎಲ್ಲ ಬೇರೆ ಬೇರೆ ಬಂಡವಾಳ ಶಾಹಿಗಳ ಜೊತೆ ನಾವು ಕೈ ಜೋಡಿಸಿ ನಾವು ರೈತನ ಬದುಕು ಅಭದ್ರ ಆಗ್ಬಿಟ್ಟಿದೆ. ಈಗ ಅವ್ರಿಗೆ ಬೇಕಾಗಿರ್ತಕ್ಕಂಥ ಬೆಳೆಯನ್ನೇ ನಾವು ಬೆಳೀತಾ ಇದ್ದೀವಿ, ನಮಗೆ ಬೇಕಾಗಿರ್ತಕ್ಕಂಥ ಬೆಳೆಯನ್ನ ದುಡ್ಡು ಕೊಟ್ಟು ತಗೊಳ್ಳುವಂಥ ಪರಿಸ್ಥಿತಿ ಈಗ ಬಂದಿದೆ. ನಿಮ್ಮ ಕುಟುಂಬ ಮೊದಲು ಕೃಷಿಯಲ್ಲಿ ಏನೆಲ್ಲ ಬೆಳೆಗಳನ್ನು ಬೆಳೀತಾ ಇದ್ರು, ಹೇಗೆ? ಆಕ್ಚುಲಿ ಹೇಳಬೇಕಂದ್ರೆ ನಮ್ಮ ತಂದೆಯವರು ರಾಜಕಾರಣಿ ಆಗಿದ್ದರಿಂದ ನಮ್ಮ ತಾಯಿ ಇಲ್ಲಿ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡೋಕ್ಕೆ ಆಸಕ್ತಿ ವಹಿಸಿರ್ತಿದ್ರು. ನಾವು ನೋಡಿದಾಗಿಂದ ನಮ್ಮನೆಯಲ್ಲಿ ಹಸುಗಳನ್ನ ಕಟ್ಟಿರೋದು, ಎಮ್ಮೆ ಕಟ್ಟಿರೋದು ಇತ್ತು. ಅಮ್ಮನ ನಮ್ಮ ತಂದೆ ಮಿನಿಷ ಆದಾಗೂ ಕೂಡ ಹಾಲು ಕರೆದು ಡೈರಿಗೆ ಹಾಕಿರುವಂತಹ ಘಟನೆಗಳು ನನಗೆ ನೆನಪಿದೆ. ಹಾಗೆಯೇ ಇಲ್ಲಿರ್ತಕ್ಕಂಥ ನಮ್ಮ ಭೂಮಿಯಲ್ಲಿ ಹತ್ತಿ ಬೆಳೆದಿದ್ದೆ, ಹಾಗೆ ಟೊಮೆಟೊ ಬೆಳೆದಿದ್ದೀವಿ, ಬಾಳೆ ಹಾಕಿದ್ವಿ, ಆಮೇಲೆ ಗೆಣಸನ್ನು ಹಾಕ್ತಾ ಇದ್ವಿ. ಒಂದು ಎರಡು ಮೂರು ಸತಿ ನಾವು ಕಬ್ಬನ್ನು ಹಾಕಿ ಬೆಲ್ಲವನ್ನು ಗಾಣ ಮಾಡಿದ್ದು ಕೂಡ ಇಲ್ಲಿದೆ ನಮ್ಮ ಹೂವಿನ ಹಡಗಲಿಯಲ್ಲಿ. ನಾವು ಚಿಕ್ಕಂದಿನಿದ್ದಾಗ ಅದನ್ನ ನೆನಪದು. ನಾವು ಆ ಕೃಷಿ ಚಟುವಟಿಕೆಯಲ್ಲಿ ನಾವು ಭಾಗವಹಿಸ್ತಿದ್ವಿ. ಅವರು ಹತ್ತಿ ಹಾಕಿದಾಗ ಹತ್ತಿ ಬಿಡಿಸಕ್ಕೆ ಬರ್ತಾ ಇದ್ವಿ. ಟೊಮೆಟೊ ಸೀಡ್ ಹಾಕಿದಾಗ ಸಣ್ಣ ಸಣ್ಣ ಗಿಡಗಳಿಗೆ ಪರಾಗಸ್ಪರ್ಶ ಮಾಡಬೇಕು ಅಂದಾಗ ಗಂಡು ಗಿಡ ಬೇರೆ ಹೆಣ್ಣು ಗಿಡ ಬೇರೆ ಅಂದಾಗ ನಾವು ಬಂದು ಅದ್ರ ಜೊತೆ ಕೆಲಸ ಮಾಡ್ತಾ ಇದ್ವಿ. ಹಾಗೆಯೇ ಸುಮಾರು ಒಂದು ಒಂದೂವರೆ ಎಕರೆನಲ್ಲಿ ನಾವು ಹೂವಿನ ಹಡಗಲಿಯ ಮಲ್ಲಿಗೆಯನ್ನು ಬೆಳೀತಾ ಇದ್ವಿ. ಅದನ್ನು ಮೊಗ್ಗು ಬಿಡ್ಸಕ್ಕೆ ಕೂಡ ನಾವು ಬರ್ತಾ ಇದ್ವಿ. ಆ ಮೊಗ್ಗನ ತಗೊಂಡೋಗಿ ಮಗ್ಗಿನ ಜಡೆ ಎಣಿಯೋದಂತೂ ನಮ್ಮ ಊರಿನಲ್ಲಿ ಒಂದು ಸಾಂಸ್ಕೃತಿಕ ಚಟುವಟಿಕೆನೇ. ಅದು ಪ್ರತಿಯೊಂದು ಹೆಣ್ಮಗಳೂ ಮಗ್ಗಿನ ಜಡೆ ಹಾಕ್ಕೊಂಡು ಲಂಗ ಅಥವಾ ಸೀರೆ ಉಟ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು ಒಂದು ಟ್ರೆಂಡ್ ಅದು. ಹಾಗೆ ಆ ರೀತಿ ಇದ್ದಂಥ ಟೈಮಲ್ಲಿ ನಾವು ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ವಿ. ನಮ್ಮಲ್ಲಿ 11 ಹುಣಸೆ ಮರ ಇದ್ವು. ಆ ಹುಣಸೆ ಮರನ ಕಾಯಿ ಬಿಡಿಸಿದಾಗ ಮನೆಯಲ್ಲಿ ನಾವು ಹುಣಸೆ ಹಣ್ಣು ಕುಟ್ಟಕ್ಕೆ ಜನ ಬಂದರೆ ಅವ್ರ ಜೊತೆ ನಾವು ಸೇರಿ ಹುಣಸೆ ಹಣ್ಣು ಕುಟ್ಟಿ ನಮ್ಮ ಅಮ್ಮನ ಹತ್ರ ದುಡ್ಡು ಇಸ್ಕೊಳ್ತಾ ಇದ್ವಿ. ಆ ಶೇಂಗಾ ಬೆಳೆದಾಗ ಶೇಂಗಾ ಬೀಜ ಸಪ್ರೇಟ್ ಮಾಡೋಕ್ಕೂ ಕೂಡ ಮಾಡ್ತಾ ಇದ್ವಿ. ಹಾಗೆ ನಮ್ಮ ಅಜ್ಜಿಯವರೆಲ್ಲ ಒಂದಿನ ಎರಡು ದಿನಕ್ಕೆ ಆಗುವಂಥ ಕತೆಗಳನ್ನ ಹೇಳ್ತಾ ಇದ್ರು. ಬಾಲನಾಗಮ್ಮನ ಕತೆ ಈ ಥರ ದೊಡ್ಡ ದೊಡ್ಡ ಕತೆಗಳನ್ನ ಹೇಳಿ ನಮಗೆ ಶೇಂಗಾ ಬಿಡ್ಸಕ್ಕಾಗಲಿ ಹುಣಸೆ ಹಣ್ಣು ಕುಟ್ಟಕ್ಕಾಗಲಿ ಸ್ಫೂರ್ತಿ ಬರೋಂಗೆ ಮಾಡ್ತಾ ಇದ್ರು. ಅದರ ಜೊತೆಗೆ ಕಾಂಪಿಟೇಷನ್ ಇಡ್ತಾ ಇದ್ರು. ರಾತ್ರಿ ಹೊತ್ತು ಎಲ್ಲ ಮಾಡ್ತಾ ಇದ್ರು. ಎರಡೆರಡು ದಿನಕ್ಕೆ ಆಗುವಂಥ ಕತೆಗಳನ್ನ ಹೇಳ್ತಾ ಇದ್ರು. ಇಲ್ಲಾಂದ್ರೆ ಸೋಬಾನ ಪದಗಳು ಹೇಳೋದು ಆ ಟೈಮಲ್ಲಿ. ಅದೇ ಥರ ನಾವು ಶಾವಿಗೆ ಎಸೆಯೋದು ಕೂಡ ಭಾಳ ಫೇಮಸ್ ಇತ್ತು ಹೂವಿನ ಹಡಗಲಿಯಲ್ಲಿ. ಅದು ಗೋಧಿ ಬೀಸೋದ್ರಿಂದ ಹಿಡಿದು ಶಾವಿಗೆ ಎಸೆಯೋ ತನಕನು ನಾವೆಲ್ಲ ಸೇರಿಕೊಂಡು ಅದಕ್ಕೆ ಆಗಿರ್ತಕ್ಕಂಥ ಹಾಡುಗಳನ್ನ ಹೇಳ್ಕೊಂಡಿರ್ತಾ ಇದ್ವಿ. ಸೀಗೆ ಹುಣ್ಣಿಮೆ ಗೋರಿ ಹುಣ್ಣಿಮೆ ಬಂದಾಗ ರೈತರೆಲ್ಲ ಆ ಚಟುವಟಿಕೆಗಳಲ್ಲಿ ಮಣ್ಣೆತ್ತಿನ ಅಮಾವಾಸ್ಯನಲ್ಲಿ ಎಲ್ಲ ಏನು ಪದ್ಧತಿಗಳಿದ್ದು ನಮ್ಮ 30-40 ವರ್ಷದ ಕತೆ ಹೇಳ್ತಾ ಇರೋದನ್ನ. ಆ ಪದ್ಧತಿ ಈಗ ಹೂವಿನ ಹಡಗಲಿ ಒಂದು ಪಟ್ಟಣ ಪ್ರದೇಶ ಆಗಿರೋದ್ರಿಂದ ನಿಧಾನಕ್ಕೆ ಕಡಿಮೆ ಆಗ್ತಾ ಇದೆ. ಆ ಹಾಡುಗಳನ್ನೆಲ್ಲ ಮರಿತಾ ಇದ್ದಾರೆ. ಆದರೆ ನಮ್ಮ ತಂದೆಯವರ ಮತ್ತು ನಮ್ಮ ತಾಯಿಯವರ ಪ್ರಭಾವದಿಂದ ನಾವು ಆ ಕೃಷಿ ಚಟುವಟಿಕೆಗಳಲ್ಲಿ ಸಂಗೀತ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ನಾಟಕ ಆಗಿರ್ಬೋದು, ಅದನ್ನೆಲ್ಲನೂ ಹಂಗೆ ಮೈಗೂಡಿಸ್ಕೊಂಡು ಬಂದ್ವಿ. ಹಾಗಾಗಿ ಪಟ್ಟಣದಲ್ಲಿ ನಾವು ವಾಸ ಆಗಿದ್ರು ಕೂಡ ಈ ಮಧುರ ನೆನಪುಗಳನ್ನ ಮರೆಯಕ ಆಗ್ಲಿಲ್ಲ ನಮ್ಮ ಕೈಯಲ್ಲಿ. ಈಗಲೂ ನಿಮ್ಮ ಕೃಷಿಯ ನಂಟು ಇದೆ ಅಂದ್ರೆ ಕೃಷಿ ನಿಮ್ಮ ಭೂಮಿಗಳಲ್ಲಿ ಕೃಷಿ ನಡೀತಾ ಇದೆ ಕೃಷಿ ನಡೀತಾ ಇದೆ. ಹಾಗೇನೆ ನಾವೇನ್ ಮಾಡ್ತಾ ಇದ್ವಿ, ಎಂ ಪಿ ಪ್ರಕಾಶ್ ಸಮಾಜಮುಖಿ ಟ್ರಸ್ಟ್ ಮೂಲಕ ರೈತರಿಗೆ ಒಂದು ಕಾರ್ಯಾಗಾರಗಳನ್ನ ಮಾಡ್ತಾ ಇದ್ವಿ. ವರ್ಷಾನುಗಟ್ಟಲೆ ಮಾಡಿದ್ವಿ. ಯಾವ ಉದ್ದೇಶದಿಂದ ಮಾಡ್ತಾ ಇದ್ವಿ ನಾವು? ಏನಂದ್ರೆ ಈಗ ರಾಸಾಯನಿಕ ಗೊಬ್ಬರದಿಂದ ಭೂಮಿ ಹಾಳಾಗ್ತಾ ಇದೆ, ಮತ್ತೆ ಬೇರೆ ತಳಿಗಳು ಏನು ಹೈಬ್ರಿಡ್ ತಳಿಗಳಿಂದ ನಮಗೆ ಫಲವತ್ತಾಗಿ ಬರ್ತಾ ಇಲ್ಲ. ಪ್ರಥಮ ಬಾರಿಗೆ ನಾವು ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿದಾಗ ಅದು ಜಾಸ್ತಿ ಇಳುವರಿಯನ್ನು ಕೊಡ್ತದೆ. ದಿನ ಅದು ಇಳುವರಿ ಕಡಿಮೆ ಆಗ್ಕಂತ ಬರ್ತತಿ, ಭೂಮಿ ಹಾಳಾಗುತ್ತೆ, ಭೂಮಿ ಗಟ್ಟಿ ಆಗುತ್ತೆ, ಎರೆಹುಳು ಮತ್ತು ಮಣ್ಣಿನ ನಾಶ ಸವಕಳಿ ಎಲ್ಲ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವೇನು ಮಾಡಿದ್ವಿ, ಅದಕ್ಕೆ ವಿರುದ್ಧವಾಗಿ ಹಿಂದಿನ ಬೇಸಾಯ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳಿ ಅಂಥೇಳಿ ಅವರಿಗೆ ಭೂಮಿ ಹೇಗಿರಬೇಕು, ಮಣ್ಣಿನ ಫಲವತ್ತತೆ ಅಂದರೆ ಹೇಗೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಬೀಜೋಪಚಾರ ಆಗಿರ್ಬೋದು, ಮತ್ತು ನಮ್ಮ ಪಂಚಗವ್ಯ ಬೀಜಾಮೃತ ಇವನ್ನೆಲ್ಲ ತಯಾರು ಮಾಡೋದು ಹೇಗೆ, ಒಣಗೊಬ್ಬರವನ್ನು ತಯಾರು ಮಾಡಿ ಇಟ್ಕೊಳ್ಳೋದು ಹೇಗೆ, ಈ ರೀತಿಯಲ್ಲೆಲ್ಲ ಕಾರ್ಯಾಗಾರಗಳು ಮಾಡಿ ನಮ್ಮ ಸುತ್ತಮುತ್ತ ಸಿಗ್ತಕ್ಕಂಥ ಗಿಡಗಳಿಂದನೇ ಔಷಧಿಗಳನ್ನು ಹೇಗೆ ಮಾಡಬೇಕು ಅಂತ, ಈಗ ಇವನ್ನು ಬೆಳ್ಳುಳ್ಳಿಯಿಂದ ಮೆಣಸಿನಕಾಯಿಯಿಂದ ಎಲ್ಲ ಹೇಗೆ ಮಾಡಬೇಕು ಅಂತೇಳಿ ಕಡಪದಿಂದ ವಿಜಯಕುಮಾರ್ ಅಂತೇಳಿ ಒಬ್ಬರು ಬಂದು ತೆಲುಗಿನಲ್ಲಿ ಮಾತಾಡಿ ನಮಗೆಲ್ಲರಿಗೂ ಟ್ರೈನಿಂಗ್ ಕೊಟ್ಟು ಕನ್ನಡಕ್ಕೆ ಅನುವಾದ ಮಾಡಿ ನಾವು ಜನಗಳಿಗೆ ಹೇಳಬೇಕಾಗಿರ್ತಕ್ಕಂಥದ್ದು ಒಂದು 20-25 ರೈತರು ನಮ್ಮ ಜೊತೆಗೆ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇದ್ರು. ಹಾಗೆಯೇ ಕೆಲವೊಂದು ಕಂಪ್ನಿಗೋಸ್ಕರ ನಾವು ಔಷಧಿ ಬೆಳೆಗಳನ್ನು ಮಾಡ್ತಾ ಇದ್ವಿ, ತುಳಸಿ ಮತ್ತು ಮಿಂಟು, ಹಾಗೆಯೇ ನುಗ್ಗೆ ಗಿಡಗಳ ಎಲೆಯನ್ನು ಕೊಂಡ್ಕೊಳ್ತಾ ಇದ್ರು, ಅವರು ಬೈಬ್ಯಾಕ್ ಮಾಡಬೇಕು ಅಂತ. ನಮ್ಮದು ಒಂದು ಆಸಕ್ತಿ ಏನಂದರೆ ನಾವೇನು ಹೇಳ್ಕೊಡ್ತೀವಿ ಅದನ್ನು ಬೆಳೆದ ಮೇಲೆ ಅದು ಬೈಬ್ಯಾಕ್ ಇಲ್ಲ ಅಂದರೆ ಮತ್ತೆ ರೈತನಿಗೆ ಹೊರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಬೈಬ್ಯಾಕ್ ಇರ್ತಕ್ಕಂಥ ಪದಾರ್ಥಗಳನ್ನೇ ಬೆಳೆಸ್ತಾ ಇದ್ದು, ಆಮೇಲೆ ಸಿರಿಧಾನ್ಯಗಳಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ವಿ, ಯಾಕೆಂದರೆ ಇದು ಬರಗಾಲವನ್ನು ಕೂಡ ಎದುರಿಸುವಂಥ ಶಕ್ತಿ ಸಿರಿಧಾನ್ಯಗಳಿಗೆ. ಹಾಗಾಗಿ ನಮ್ಮಲ್ಲಿ ಮಳೆ ಆಧಾರಿತ ಪ್ರದೇಶಗಳಲ್ಲಿ ನೀವು ಸಿರಿಧಾನ್ಯಗಳನ್ನ ಬೆಳೀರಿ, ನವಣೆ ಬೆಳೀರಿ, ಮತ್ತು ನಮ್ಮ ಆರ್ಕ, ಕೊರಲೆ ಇವೆಲ್ಲ, ಕೊರಲೆ ಅಂತೂ ವಿಶೇಷವಾಗಿ ಹೆಚ್ಚಿನ ನಾರಿನಂಶ ಇರತಕ್ಕಂಥ ಒಂದು ಇದು ಸಿರಿಧಾನ್ಯ, ಈ ಥರ ಬೆಳೀರಿ ಅಂತ ಹೇಳ್ತಾ ಹಾಗೆಯೇ ಔಷಧಿ ಬೆಳೆದು ಹೇಳಿದೆ. ಆಮೇಲೆ ಅಶ್ವಗಂಧ ಅಂತ, ಅದು ಕೂಡ ಮಳೆ ಕಡಿಮೆ ಇರತಕ್ಕಂಥದ್ದು, ಸೆಪ್ಟೆಂಬರಲ್ಲಿ ಬೆಳೆಯುವಂಥ ಒಂದು ಬೇರು, ಆ ಬೇರಿನ ಮೇಲಿನ ಗಿಡಕ್ಕೂ ಬೆಲೆ ಇದೆ, ಬೇರಿಗೂ ಬೆಲೆ ಇದೆ, ಒಳ್ಳೆಯ ಬೆಳೆ ಅಂತಾನೆ ಹೇಳ್ಬೋದು, ಅದಕ್ಕೆ ಮಾರುಕಟ್ಟೆನೂ ಇದೆ, ಬೇಡಿಕೆ ಇದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಬೆಳೆಯುವಂಥದ್ದು, ಇದಕ್ಕೆ ನೀರಿನ ಅವಶ್ಯಕತೆ ಇಲ್ಲ, ವಾತಾವರಣದಲ್ಲಿ ಇರತಕ್ಕಂಥ ತಂಪಾದ ಗಾಳಿಯಿಂದನೇ ಅದು ಬೆಳವಣಿಗೆಯನ್ನು ತಗೊಳ್ತದೆ. ಹಾಗೆಯೇ ಅದನ್ನು ಜನವರಿ ಫೆಬ್ರವರಿಯಲ್ಲಿ ಕಟಾವು ಮಾಡಿ ಅದಕ್ಕೆ ಪೆನ್ಸಿಲ್ ಗ್ರೇಡು, ಫಾರ್ಮರ್ ಗ್ರೇಡ್ ಅಂತ ಇರುತ್ತೆ, ಏನೋ ನೀವು ಸಂಸ್ಕರಣೆ ಮಾಡದೇ ಕೊಟ್ಟರೆ ಅದಕ್ಕೆ ಒಂದು ರೇಟು, ಮೇಲೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಎಲ್ಲ ಕೊಟ್ಟರೆ ಅದಕ್ಕೊಂದು ಗ್ರೇಡ್, ಅದು ತುಂಬ ಒಳ್ಳೆಯ ಬೆಳೆ ಕೂಡ. ಈ ಬಗ್ಗೆ ರೈತರಿಗೆ ಅವೇರ್ನೆಸ್ ಮಾಡ್ತಾ ಜಾಗೃತಿಯನ್ನ ಮೂಡಿಸುವಂತ ಕೆಲಸ ನಮ್ಮ ಸುತ್ತಮುತ್ತ ಏನಿದೆ ಅದನ್ನೇ ಮಾಡೋ. ಹೇಗೆ ರೈತರ ಫೋರಂಗಳನ್ನೇನಾದರೂ ಮಾಡಿದ್ರಾ ಸಂಘ ಸಂಸ್ಥೆ? ಹೌದು, ನಾವು ಸಾವಯವ ಕೃಷಿಕರದ ಒಂದು ತಂಡ ಮಾಡಿಕೊಂಡು ಒಂದು 25-30 ಜನ ನಾವೆಲ್ಲ ಸೇರಿಕೊಂಡು ತಿಂಗಳ ತಿಂಗಳ ಇಲ್ಲಿ 3 ದಿನಗಳ ಕಾಲ ಕಾರ್ಯಾಗಾರಗಳನ್ನ ಮಾಡಿ ಇಲ್ಲೇನೆ ನಮ್ಮ ಎಂಪಿ ಪ್ರಕಾಶ್ ಅವರ ತೋಟದಲ್ಲೇನೆ ನಾವು ಯಾವಾಗಲೂ ಸಭೆ ಸೇರಿ ಊಟ ಮಾಡಿ ಎಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸೇರಿ ಚರ್ಚೆ ಮಾಡಿ ಬೇರೆ ಬೇರೆ ಪ್ರದೇಶದಿಂದ, ಈಗ ಹೇಳಿದ್ನಲ್ಲ ವಿಜಯಕುಮಾರ್ ಅಂತೇಳಿ ಕಡಪದಿಂದ, ಹಾಗೆಯೇ ನಮ್ಮ ಹೊಸಪೇಟೆಯಿಂದ ಕೆಲವರು ಬರ್ತಾ ಇದ್ರು, ಬೆಂಗಳೂರಿಂದ ಸಾಹಿಲ್ ವಾಸು ಅಂತ ಬರ್ತಾ ಇದ್ರು, ಅವರು ಮಣ್ಣಿನ ಬಗ್ಗೆ ಅದ್ಭುತವಾದಂಥ ಜ್ಞಾನವನ್ನ ಪಡ್ಕೊಂಡಿರ್ತಕ್ಕಂಥವ್ರು, ಮಣ್ಣಿನಲ್ಲಿರ್ತಕ್ಕಂತಹ ಸೂಕ್ಷ್ಮಾಣುಗಳ ಬಗ್ಗೆನೂ ಅಧಿಕೃತವಾಗಿ ಮಾತಾಡ್ತಾ ಇದ್ರು ಅವರು. ಹಾಗೆಯೇ ನಮ್ಮವ್ರಿಗೆಲ್ಲರಿಗೂ ಎಲ್ಲ ಬೀಜಾಮೃತ ಮಾಡೋದು ಹೇಗೆ, ಮತ್ತೆ ಸಾವಯವ ಕೃಷಿ ಮಾಡಬೇಕಾದ್ರೆ ಭೂಮಿ ಹೇಗಿರುತ್ತೆ, ಏನು ನೀರಿನ ಅಂಶ ಹೇಗಿರುತ್ತೆ, ಮತ್ತೆ ಯಾವುದೇ ಗೊಬ್ಬರವನ್ನ ಬಳಸ್ತೇನೆ ನಾವು ಹೇಗೆ ಉತ್ಕೃಷ್ಟವಾದ ಬೆಳೆಯನ್ನ ಬೆಳಿಬಹುದು ಅಂತೇಳಿ. ಆ ನಮ್ಮ ತಂಡದಲ್ಲಿ ಒಬ್ಬ ವ್ಯಕ್ತಿ ಅರಣ್ಯ ಕೃಷಿಗೆ ಹೋದ್ರು, ಒಬ್ಬ ವ್ಯಕ್ತಿ 16 ಎಕರೆಯಲ್ಲಿ ಇದುವರೆಗೂ ಟ್ರ್ಯಾಕ್ಟರ್ನ ಓಡಿಸಿಲ್ಲ, ಕಲ್ಲಪ್ಪ ಅಂತೇಳಿ ಉತ್ತಂಗಿಯವರು, ಹಾಗೆ ವೀರೇಶ್ ಇದ್ರೊಳಗೆ ದೇವಗೊಂಡನಹಳ್ಳಿಯಲ್ಲಿ, ಹಾಗೆ ಹ್ಯಾಡ್ಲಾದಿಂದ ಸಂಗಣ್ಣ ಅಂತ, ಸಂಗಣ್ಣ ಅವ್ರಿಗೆ ಇದು ಕೃಷಿ ಆಧಾರಿತ ಇದಕ್ಕೆ ಔಷಧಿಗಳ ಬಗ್ಗೆ ಎಲ್ಲ ಬೇಕು. ಆದ್ರೆ ಹೊಸಬರಾಗಿರ್ತಕ್ಕಂಥ ಶಿವಣ್ಣ ಅವರು ಬೆಂಗಳೂರು ಬಿಟ್ಟು ಇಲ್ಲಿ ಬಂದು ಭೂಮಿಯಲ್ಲಿ ಕೆಲಸ ಮಾಡಬೇಕು ಅಂದಾಗ ಸಾವಯವ ಹೇಗೆ ಮಾಡಬೇಕು ಅಂತ. ಹಾಗೆ ನಾನು ಕೂಡ ಸ್ವತಃ ಸಿರಿಧಾನ್ಯಗಳನ್ನ ಬೆಳೆದು 15 ಟನ್ ಬೆಳೆಯನ್ನ ಬೆಳೆದು ಮಾರಾಟ ಮಾಡಿದ್ವಿ. ಹೀಗೆ ನಿರಂತರವಾಗಿ ಚಟುವಟಿಕೆಗಳನ್ನ ಇಟ್ಕೊಂಡಿದ್ದೀವಿ. ಹಾಗೆಯೇ ನಾನು ಆಗಲೇ ಪ್ರಸ್ತಾಪ ಮಾಡಿದಂಗೆ ನೀರಾವರಿ ಇಲ್ಲಿಯ ಎಂಪಿ ಪ್ರಕಾಶ್ ಅವರು ಏನು ಹುಲಿಗುಡ್ಡದ ಏತ ನೀರಾವರಿಯನ್ನ ಮಾಡಕ್ಕೆ ಬುನಾದಿಯನ್ನು ಹಾಕಿದ್ರು, ನಂತರದಲ್ಲಿ ಈಗ ಡ್ಯಾಮ್ ಆಗಿದೆ, ಆ ಡ್ಯಾಮಿನಿಂದ ತುಂಬಾ ಕೃಷಿಕರಿಗೆ ಅದರಲ್ಲಿ ನಮ್ಮ ಹೂವಿನ ಹಡಗಲಿ ಮತ್ತೆ ಆ ಕಡೆ ಮುಂಡ್ರಿಗಿ ಭಾಗದಲ್ಲಿ ತುಂಬಾ ಜನಕ್ಕೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಅವರು ಭತ್ತ ಮತ್ತೆ ಕಬ್ಬನ್ನ ಬೆಳೀತಾ ಇದ್ದಾರೆ, ಅವ್ರ ಜೊತೆಗೆ ನಾವಿನ್ನು ಕೆಲಸ ಮಾಡ್ಬೇಕಾಗಿದೆ, ಯಾಕಂದ್ರೆ ಭತ್ತ ಮತ್ತೆ ಕಬ್ಬು ಅಂದ್ರೆ ಹೆಚ್ಚು ವಿಷಯುಕ್ತ ಗೊಬ್ಬರವನ್ನ ಬಳಸ್ತಕ್ಕಂಥದ್ದು, ಅದು ಮತ್ತೆ ನೀರಿಗೆ ವಾಪಸ್ ಹೋಗ್ತಾ ಇದೆ, ಅದನ್ನ ತಡೆಯಕ್ಕೆ ಹೇಗೆ ಅನ್ನೋದು ಒಂದು ಹೋರಾಟ ಮಾಡ್ಬೇಕಾದಂತಹ ಅಗತ್ಯ ಇದೆ. ಹಾಗೇನೆ ಜಾನ್ ಅವರು ಇಲ್ಲೇ ಇದ್ದಾರೆ, ಪ್ರೆಸ್ನವರು, ಅವರು ಕೂಡ ನಮ್ಮ ತಂಡದಲ್ಲಿ ಭಾಗವಹಿಸಿದ್ದಂತಾರು, ಅವರು ಕೂಡ ಅರಣ್ಯ ಕೃಷಿ ಕಡೆ ಕಾಲಿಟ್ಟಿದ್ದಾರೆ. ಹೀಗೆ ಒಂದು ಹಳ್ಳಿನಲ್ಲಿ 4-5 ಜನ ಪ್ರಯತ್ನ ಮಾಡಿದ್ರೆ ಬದಲಾವಣೆಯನ್ನ ಸ್ಟಾರ್ಟ್ ಮಾಡ್ಕೊಂಡ್ರೆ ಮುಂದೆ ಹಾಗೆ ಬದಲಾವಣೆ ಆಗುತ್ತೆ. ಹಾಗೆ ನಮ್ಮ ಹರಪನಹಳ್ಳಿ ತಾಲೂಕಿನಲ್ಲಿ ಕಡಬಗೇರಿ ಅಂತ ಫಾರ್ಮ್ಗಳಿಗೆ ಕರ್ಕೊಂಡೋಗಿ ತೋರಿಸಿ ಹೇಗೆ ಸಾವಯವ ಕೃಷಿ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಕರ್ಕೊಂಡೋಗಿದ್ದು. ಆಮೇಲೆ ನಮ್ಮಿಂದ ಒಂದು 10-15 ಜನನ ಟಿಂಬಕ್ಟುಗೆ ಕಳಿಸಿದ್ವಿ. ಆಂಧ್ರಪ್ರದೇಶದ ಅನಂತಪುರದಲ್ಲಿರ್ತಕ್ಕಂಥ ಟಿಂಬಕ್ಟುನಲ್ಲಿ ಅವರು ಸಿರಿಧಾನ್ಯಗಳ ಬಗ್ಗೆ ಮಾಡಿಕೊಂಡು 80,000 ರೈತರು ಕೆಲಸ ಮಾಡ್ತಾ ಇದ್ದಾರೆ. ಅಂತಲ್ಲಿ ನಮ್ಮ ರೈತರು ಹೋಗಿ ಒಂದು ಪ್ರಚೋದನೆ ತಗೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ರೈತರನ್ನ ಅಲ್ಲಿಗೆ ಕಳಿಸಿರ್ತಕ್ಕಂಥ ಕ್ಷೇತ್ರ ದರ್ಶನ ಮಾಡಿಸಿರ್ತಕ್ಕಂಥದ್ದು, ಅಲ್ಲಿ ಹೇಗೆ ಹೆಣ್ಮಕ್ಳೇ ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ನೋಡ್ಕೊಳ್ತಾ ಇದ್ದಾರೆ, ಮತ್ತೆ ಅಲ್ಲಿ ಸಿರಿಧಾನ್ಯಗಳಿಂದನೇ ಮಾರಾಟ ಮಾಡಿ ಹೇಗೆ ಸಂಪಾದನೆ ಮಾಡ್ತಾ ಇದ್ದಾರೆ. ಅದು ಕೂಡ ಅನಂತಪುರದ ಟಿಂಬಕ್ಟು ಅನ್ನೋದು ಕೂಡ ಮಳೆ ಆಧಾರಿತ ಪ್ರದೇಶ, ಗುಡ್ಡಗಾಡು ಪ್ರದೇಶ ಅದು. ಅಂತಲ್ಲಿ ಕೂಡ ಬದುಕನ್ನ ಹೇಗೆ ಸುಂದರವಾಗಿ ಕಟ್ಕೊಳಕ್ ಸಾಧ್ಯ ಅನ್ನೋದನ್ನ ರೈತರಿಗೆ ತೋರಿಸ್ಕೊಡುವಂಥದ್ದು. ರೈತ ಎಲ್ಲವನ್ನು ಸಾಲದಲ್ಲಿ ಮುಳುಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದೇ ದಾರಿ ಅಲ್ಲ, ನಿಮಗೆ ಇನ್ನ ಬೇರೆ ಬೇರೆ ಬದುಕು ಇದೆ, ಬೇರೆ ಬೇರೆ ದಾರಿ ಇದೆ ಅಂತ ತೋರಿಸ್ಕೊಡೋದು ಒಂದು. ಇನ್ನೊಂದು, ಏನು ನಮ್ಮ ಹತ್ರ ಭೂಮಿನೇ ಇಲ್ಲ ಅಂದ್ರೂ ಕೂಡ ನೀವು ಹೇಗೆ ಬದುಕ್ಬೋದು ಅನ್ನೋದಕ್ಕೆ ಪಶುಸಂಗೋಪನೆ ಮತ್ತೆ ಜೇನು ಕೃಷಿ ಮತ್ತೆ ಕೋಳಿ ಕುರಿ ಸಾಕುವಂಥದ್ದು ಕೂಡ ಮನೆಯಲ್ಲಿ ಒಂದು 4 ಕೋಳಿ 2 ಕುರಿ ಒಂದು ಹಸುನ ಇಟ್ಕೊಂಡು ಜೀವನ ಮಾಡಿ ಎರೆಹುಳು ಗೊಬ್ಬರವನ್ನ ಮಾಡಿ ಮಾರಾಟ ಮಾಡಿ ಅಂತ ಹೇಳಿ. ನಮ್ಮ ಹೊಲದಲ್ಲಿ ಕೂಡ ನಾವು ಒಂದು 20 ಎರೆಹುಳು ತೊಟ್ಟಿಗಳನ್ನ ಹಾಕಿದ್ದೀವಿ. ನಮ್ಮ ಹೊಲಕ್ಕೆ ಏನ್ ಬೇಕೋ ಅದನ್ನ ಅಲ್ಲಿಂದನೇ ಬಳಸ್ಕೊಳ್ಳೋ ತರ ಹೀಗೆ ಅನೇಕ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಇವತ್ತಿನ ಒಂದು ಸವಾಲು ಏನು ಅಂದ್ರೆ, ಯುವಕರದೊಂದು ಪ್ರಶ್ನೆ, ಕೃಷಿಯಲ್ಲಿ ಅವರ ಪಾತ್ರ ಹೆಚ್ಚು ಬೇಕಾಗಿದೆ. ನೀವು ಒಂದು ಟ್ರಸ್ಟ್ ವತಿಯಿಂದ ಈ ತರದೆಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ, ಯುವಕರ ಮುಖಾಮುಖಿ ಹೇಗಾಗ್ತಾ ಇದೆ, ಅವರನ್ನು ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ ಹೇಗೆ? ನನಗೆ ದುಃಖಕರವಾದ ವಿಷಯ ಏನಂದ್ರೆ ಯುವಕರು ಇನ್ನ ಕೃಷಿ ಕಡೆ ಬರ್ತಾ ಇಲ್ಲ. ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲೇನೆ ಏನೋ ತೊಂದರೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಅವರು ಬದುಕು ಕಟ್ಕೊಡುವಂತ ಎಜುಕೇಶನ್ ಸಿಸ್ಟಮ್ ಇಲ್ಲ. ಈಗ ಅವರು ಏನ್ ಮಾಡ್ತಾರೆ, SSLC PUC ಡಿಗ್ರಿ ಅಂತ ಓದಕ್ ಹೋಗಿರ್ತಾರೆ, ಅವ್ರಿಗೆ ರೈತಾಪಿ ಬದುಕು ಗೊತ್ತಿಲ್ಲ, ಓದ್ತಾರೆ, ಓದಿದ ಮೇಲೆ ಕೆಲಸ ಸಿಗ್ತಾ ಇಲ್ಲ, ವಾಪಸ್ ಅವ್ರಿಗೆ ಹೊಲಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ 4 ಗೋಡೆ ಮಧ್ಯೆ ತಂಪಾದ ಪ್ರದೇಶದಲ್ಲಿ ಕುತ್ಕೊಂಡು ಓದಿ ಬಂದಿರೋರಿಗೆ ಬಿಸಿಲಿಗೆ ಬಿಡ್ತಾ ಇದ್ದೀವಿ. ಅವ್ರಿಗೆ ಅದೇನು ಮಳೆ ಮಾರುತಗಳು ಗೊತ್ತಿಲ್ಲ, ಮಳೆ ನಕ್ಷತ್ರಗಳು ಗೊತ್ತಿಲ್ಲ, ಹಿಂಗಾರಿನಲ್ಲಿ ಏನು ಬೆಳಿಬೇಕು, ಮುಂಗಾರಲ್ಲಿ ಏನು ಬೆಳಿಬೇಕು ಅನ್ನೋದು ಗೊತ್ತಿಲ್ಲ, ಯಾವ ಮಳೆಗೆ ಏನು ಹಾಕ್ಬೇಕು ಅನ್ನೋದು ಗೊತ್ತಿಲ್ಲ. ಇವರೆಲ್ಲರೂ ಹಾಗೆ ಒಂಥರ ಹಸಿ ಹಸಿ ಹುಡುಗರು ಬಂದುಬಿಡ್ತಾರೆ. ಅವ್ರಿಗೆ ಹೋಗಿ ತಂದೆ ತಾಯಿಗಳಿಗೆ ಸಪೋರ್ಟ್ ಮಾಡೋಕ್ಕೂ ಇಲ್ಲ, ತಾವು ದುಡ್ಕೊಳ್ಳೋಕೆ ತಮ್ಮ ವಿದ್ಯಾಭ್ಯಾಸ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಯುವಕರ ಬಗ್ಗೆ ನಾವು ತಪ್ಪು ಹೇಳೋ ಬದಲಿ ನಮ್ಮ ಶೈಕ್ಷಣಿಕ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಂಡು 8, 9, 10 ಕ್ಲಾಸಲ್ಲಿ ಕೃಷಿ ಅನ್ನೋದೇ ಒಂದು ಸಿಲೆಬಸ್ ಆಗಿ ಮಾಡಿದ್ರೆ, ಅವರು ಪ್ರಾರಂಭದಲ್ಲಿನೇ ಮರಗೆಲಸ ಮಾಡೋದಾಗ್ಲಿ ಅಥವಾ ಕೃಷಿ ಮಾಡೋದಾಗ್ಲಿ ಅವ್ರಿಗೆ ಮೊದಲೇ ನಾವು ಭೂಮಿಯೊಳಗೆ ಬಿಟ್ಟು ಅವರು ಬೆಳೆಯೋದನ್ನ ಟ್ರೈನಿಂಗ್ ಅನ್ನ ಕೊಡೋದು. ಈಗ ನಮಗೆ ಒಂದೊಂದ್ಸತಿ ಮ್ಯಾಥ್ಸು ಸೈನ್ಸು ಎಲ್ಲ ಕೊಡ್ತಾರೆ. ನಾನು ಆರ್ಟ್ಸ್ ಸ್ಟೂಡೆಂಟು, ಲಾಸ್ಟ್ ತನಕ ನನಗೆ ಸೈನ್ಸ್ ಬೇಕಾಗಲ್ಲ ಅಥವಾ ಮ್ಯಾಥ್ಸ್ ಬೇಕಾಗಲ್ಲ ಅಂದರೆ, ಅದೇ ಥರ ಕೃಷಿಕನಿಗೆ ಅಥವಾ ಕೃಷಿ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಯುವಕನಿಗೆ ನೀವು ಕೃಷಿ ಸಿಲೆಬಸ್ ಇಟ್ಟು ಅವ್ರಿಗೇನಾದರೂ ತರಬೇತಿಯನ್ನು ನೀಡಿದರೆ ಅದರಲ್ಲೇ ಅವ್ರಿಗೆ ಬದುಕಿದೆ ಅಂತ ತೋರಿಸ್ಕೊಟ್ರೆ ಅವರು ವಾಪಸ್ಸು ಜಮೀನಿಗೆ ಬರುವಂಥ ಅಗತ್ಯ ಇದೆ. ಈಗ ಕರೋನಾ ಬಂದಾದಮೇಲೆ ಯಾರ್ಯಾರು ಕೂಲಿ ಕಾರ್ಮಿಕರಾಗಿ ದೊಡ್ಡ ನಗರಗಳಿಗೆ ಹೋಗಿದ್ರು, ಕರೋನಾ ಬಂದ್ಮೇಲೆ ಲಾಕ್ಡೌನ್ ಆದ್ಮೇಲೆ ತುಂಬಾ ವಿಪರೀತಗಳಾಗಿ ಹಳ್ಳಿಗಳಿಗೆ ವಾಪಸ್ ಬಂದ್ರೆ ಅವ್ರಿಗೆ ಹಳ್ಳಿಗಳಲ್ಲಿ ಕೆಲಸ ಮಾಡಕ್ಕೆ ಗೊತ್ತೇ ಆಗ್ಲಿಲ್ಲ. ಎಲ್ಲ ನಿರುದ್ಯೋಗಿಗಳಾಗಿ ಈಗಲೂ ಕೂಡ ಹಳ್ಳಿಗಳಲ್ಲಿ ಯುವಕರು ಓಡಾಡ್ತಾ ಇದ್ದಾರೆ. ಅವ್ರನ್ನ ಮತ್ತೆ ಕೃಷಿ ಕರೆಸ್ಕೊಳ್ಳೋದು ಒಂದು ನಮಗೆ ದೊಡ್ಡ ಚಾಲೆಂಜ್ ಇದೆ. ಹಾಗಾಗಿ ಆ ಕಡೆ ನಾವು ಅವರ ಬದುಕನ್ನ ಕಟ್ಟಿಕೊಡುವಂತಹ ಕೆಲಸ ಕಾರ್ಯಗಾರಗಳನ್ನ ಮಾಡಬೇಕಾಗಿರ್ತಕ್ಕಂಥ ಅಗತ್ಯ ಈಗ ಎಲ್ಲರ ಮುಂದೆನೂ ಇದೆ. ಇದು ಒಂದು ದೊಡ್ಡ ಸವಾಲು ಕೂಡ. ಆದರೆ ನಾವೊಂದು ಅರ್ಥ ಮಾಡ್ಕೋಬೇಕು, ಇಡೀ ಭಾರತದಲ್ಲಿ ನಮಗೆ ಉದ್ಯೋಗ ಸಿಗುವಂತಹ ಕ್ಷೇತ್ರ 100-60% ಉದ್ಯೋಗ ಕೊಡತಕ್ಕಂಥದ್ದು ಕೃಷಿ. ನಾವು 20% ಅಥವಾ 30% ಕೊಡ್ತಕ್ಕಂಥ ಉದ್ಯೋಗ ಅವಕಾಶಕ್ಕಾಗಿ ಡಿಗ್ರಿ ಓದ್ತೀವಿ, ಅದರಿಂದ ಇನ್ನು ಮುಂದೆ MA ಮಾಡ್ತೀವಿ ಇಲ್ಲ PhD ಮಾಡ್ತೀವಿ ಎಲ್ಲ ಮಾಡ್ತೀವಿ. ಆದರೆ 70% ಕೆಲಸ ಕೊಡ್ತಕ್ಕಂತಹ ಕ್ಷೇತ್ರವನ್ನು ನಾವು ನಿರ್ಲಕ್ಷ್ಯ ಮಾಡಿದ್ದೇವೆ. ಆ ನಿರ್ಲಕ್ಷ್ಯತನವನ್ನು ಬಿಟ್ಟು ನಾವು ಕೃಷಿಗೇನು ಕೂಡ ಒತ್ತು ಕೊಟ್ಟು, ಅದು ಕೃಷಿ ತಯಾರಿ ಆಗಿರ್ಬೋದು, ಅದರದ ಮೌಲ್ಯವರ್ಧನೆ ಆಗಿರ್ಬೋದು, ಮಾರಾಟ ಆಗಿರ್ಬೋದು, ಈ ಕ್ಷೇತ್ರದಲ್ಲಿ ನಾವು ಯುವಕರಿಗೆ ತರಬೇತಿಯನ್ನು ಕೊಟ್ಟರೆ, ನಿರಂತರವಾಗಿ ತರಬೇತಿಯನ್ನು ಕೊಟ್ಟರೆ, ಒಬ್ಬ ವ್ಯಕ್ತಿ ಅದನ್ನ ಬೆಳಿತಾನೆ, ಇನ್ನೊಬ್ಬ ವ್ಯಕ್ತಿ ಅದನ್ನ ಮೌಲ್ಯವರ್ಧನೆ ಮಾಡ್ತಾನೆ, ಇನ್ನೊಬ್ಬ ವ್ಯಕ್ತಿ ಅದನ್ನ ಮಾರಾಟ ಮಾಡ್ತಾನೆ. ಈ ರೀತಿಯಲ್ಲಿ ನಮ್ಮಲ್ಲೇನೆ ಆ ಕೃಷಿ ಆಧಾರಿತ ಚಟುವಟಿಕೆಗಳನ್ನೇ ನಾವು ಹೇಳ್ಕೊಟ್ರೆ ಅವನು ಬದುಕು ಕಟ್ಕೊಳಕ್ ಸಾಧ್ಯ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಒಳ್ಳೇದು ಮೇಡಮ್. ನಮ್ಮ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ತಾವು ಸ್ವತಃ ಕೃಷಿ ಕುಟುಂಬದಿಂದ ಬಂದಿರತಕ್ಕಂಥವ್ರು, ತಾವು ತಮ್ಮ ಕೃಷಿಯ ಹಲವಾರು ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಜೊತೆಗೆ MP ಪ್ರಕಾಶ್ ಸಮಾಜಮುಖಿ ಟ್ರಸ್ಟ್ ವತಿಯಿಂದಲೂ ಸಹಿತ ಕೈಗೊಂಡಿರತಕ್ಕಂತಹ ಕೃಷಿಕರಿಗೆ ಉತ್ತೇಜನ ನೀಡುವಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಬಂದಿದ್ದೀರಿ. ಸಾವಯವ ಕೃಷಿಗೆ